ಕಲ್ಪವೃಕ್ಷದಲ್ಲಿ ಚತುರ್ಮುಖಗಳು, ಹವ್ಯಾಸಿ ಮರ ಕೆತ್ತುವ ಕಲೆಯಲ್ಲಿ ಭಾಗ ಒಂದು. ಬನ್ನಿ, ನನ್ನ ಹೊಸ ಪರಿವಾರದ ಪರಿಚಯ ಮಾಡಿಕೊಳ್ಳಿ. ಚಿತ್ರದಲ್ಲಿ ಎಡದಿಂದ ಮೊದಲನೆಯವ ದೊಡ್ಡ ತೆಂಗಿನ ನಾಲ್ಕು ಮರದ ತುಂಡುಗಳಲ್ಲಿ ದೊಡ್ಡವ ದೊಡ್ಡ ತೆಂಗಿನ ಮರದ ಬುಡದ ತುಂಡು. ಸಹಜ ಉರುಟು ಮೈಯನ್ನು ಆರು ಕೋನಯುಕ್ತಗೊಳಿಸುವ ಅಂದಾಜಿನಲ್ಲೇ ಆಯ್ಕೆಯಾಗಿ ಬಂದವ ಎರಡನೆಯವ ಆರ್ಮುಗಂ ಉರುಫ್ ಎಣ್ಮುಗಂ. ಕಾಯಿಲಸ್ಥ ಬಡಕಲು ಮರದ ತುಸು ಸೊಟ್ಟವ ಮತ್ತಿನವ, ಅನ್ವರ್ಥನಾಮ ಡೊಂಕ. ಕೊನೆಯವ ಹಾಗೂ ಇದ್ದವುಗಳಲ್ಲಿ ಸಣ್ಣವ ಪುಟ್ಟ. ಏನೀ ಚತುರ್ಮುಖರ ವಿಶೇಷ ಎನ್ನುವುದಕ್ಕೆ ಪೂರ್ವಭಾವಿಯಾಗಿ ಸುಮಾರು 3 ವರ್ಷಗಳ ಹಿಂದಕ್ಕೆ ನಮ್ಮನೆ ಅಭಯಾದ್ರಿಗೆ ನಿಮ್ಮನ್ನು ಒಯ್ಯುತ್ತೇನೆ. ಅಭಯನ ಬೆಟ್ಟ ಎಂಬರ್ಥದ ಮನೆ ಹೆಸರೇ ಸೂಚಿಸುವಂತೆ ನಮ್ಮನೆ ಸಣ್ಣ ದಿಬ್ಬವೊಂದರ ಎತ್ತರದಲ್ಲಿದೆ. ಅದಕ್ಕೆ ದಕ್ಷಿಣದಲ್ಲಿ ಸಮಾನ ಎತ್ತರದಲ್ಲಿರುವ ಮತ್ತು ಒಂದೇ ಅಂಗಳದಂತಿರುವ ಮನೆ ಶ್ರೀಶೈಲ ಸೋದರ ಮಾವ ಎ ಪಿ ಗೌರಿಶಂಕರರದ್ದು. ಉಳಿದ 3 ದಿಕ್ಕಿನ ವಠಾರಗಳು ವಿವಿಧ ಆಳಗಳಲ್ಲೇ ಇವೆ. ಅಂದು ಅಂದರೆ 3 ವರ್ಷಗಳ ಹಿಂದೆಯೂ ಹೀಗೆ ಮಳೆಗಾಲ ತೊಡಗಿತ್ತು. ಅದೊಂದು ಬೆಳಿಗ್ಗೆ ಒಮ್ಮೆಲೆ ಉತ್ತರ ದಿಕ್ಕಿನ ಪಾಗಾರದ ಒಂದಂಶ ಕುಸಿದು ಬಿತ್ತು. ಅಲ್ಲಿರುವ ಪೀಸ್ಲ್ಯಾಂಡ್ ವಸತಿ ಸಮುಚ್ಚಯದ ನೆಲ ಸುಮಾರು 1.5 ಮಹಡಿಯ ತಗ್ಗಿನಲ್ಲಿದೆ. ಕುಸಿತದ ಮುಖ್ಯ ಅಪರಾಧಿ ಆ ಗೋಡೆ ಎಂಚಿನಲ್ಲಿ ಭಾರಿಯಾಗಿ ಬೆಳೆದಿದ್ದ ಬಾಳೆಬುಡ. ಅಯಾಚಿತ ಸಾರ್ವಜನಿಕರ ಪಂಚನಾಮೆಯಲ್ಲಿ ಇನ್ನೂ ದೃಢವಾಗಿಯೇ ಉಳಿದಿದ್ದ ಪಾಗಾರದ ಇನ್ನೊಂದಂಶದಲ್ಲಿದ್ದ 2 ನಿಷ್ಪಾಪಿ ತೆಂಗಿನ ಮರಗಳನ್ನು ಶಾಮೀಲು ಮಾಡಿದರು ಮತ್ತು ತಲೆದಂಡದ ತೀರ್ಮಾನವೇ ಬಂತು. ನಾನು ತುರ್ತು ಪಾಗಾರ ಕಟ್ಟಲು ಪೂರ್ವ ಪರಿಚಯ ಇಲ್ಲದ ಕಂತ್ರಾಟುದಾರನೊಬ್ಬನನ್ನು ಹಿಡಿದೆ. ಆತ ಪಾಗಾರದ ಕೆಲಸ ಕೇಳುವುದು ಬಿಟ್ಟು ನನ್ನ ಸಾಮಾನ್ಯ ಜ್ಞಾನದ ಅಭಿವೃದ್ಧಿಗೊಳಿಸಿದ, ಕೆಲಸ ಶುರು ಮಾಡಲು ತೆಂಗಿನ ಮರ ಹೋಗಲೇಬೇಕು ಎಂದು ಪಟ್ಟು ಹಿಡಿದ. ನನಗೆ ಸಹಿಸಲಿಲ್ಲ. ಸುಮಾರು 3 ದಶಕಗಳ ಹಿಂದೆ ಇದೇ ಪಾಗಾರ ಪಶ್ಚಿಮ ಮೂಲೆ ಸೇರಿದಂತೆ ಭಾರೀ ಕುಸಿತ ಕಂಡಿತ್ತು. ಅಂದು ಈ ತೆಂಗಿನ ಮರಗಳು ಮತ್ತು ಆ ಭಾಗದ ಪಾಗಾರ ಹೀಗೆಯೇ ಉಳಿದಿತ್ತು. ಹಳೆಗಾಲದ ಕುಸಿತವನ್ನು ಸಮರ್ಥವಾಗಿ ಸರಿಪಡಿಸಿಕೊಂಡ ಮತ್ತು ಈಚಿನ ದಿನಗಳಲ್ಲಿ ಹಲವು ಹೊಸ ಮನೆ ಕಟ್ಟಡಗಳನ್ನು ಕಟ್ಟಿಸಿದ ನನ್ನ ಅನುಭವಕ್ಕೆ ಕಂತ್ರಾಟುದಾರ ಸಹ್ಯವಾಗಲಿಲ್ಲ. ನಾನು ತೆಂಗಿನ ಮರಗಳ ವಕಾಲತ್ತು ವಹಿಸಿ ಆತನನ್ನೇ ಓಡಿಸಿಬಿಟ್ಟೆ. ಆದರೂ ಮುಂಜಾಗ್ರತೆಯ ಕ್ರಮವಾಗಿ ಮುಂದೊಂದು ದಿನ ಮರ ಕಡಿಯುವವರನ್ನು ಕರೆಸಿಕೊಂಡೆ. ಅವರು ಎಂಥ ಇರುಕಿನಲ್ಲೂ ಇತರ ರಚನೆಗಳಿಗೆ ಹಾನಿಯಾಗದಂತೆ ಮರ ಕಡಿಯುವ ಪರಿಣತರು. ಪಾಗಾರದ ಮಧ್ಯಂತರದಲ್ಲಿದ್ದ ಮರ ದೊಡ್ಡದು ಮತ್ತು ಉತ್ತಮ ಫಲದಾಯಿ. ಮೂಲೆಯದ್ದು ಸ್ವಲ್ಪ ಸಣ್ಣದು ಮತ್ತು ಕಾಯಿಲಸ್ಥ. ಕಟುಕರು ಅವೆರಡನ್ನೂ ಕಲಾತ್ಮಕವಾಗಿ ನೆಲಸಮವಾಗಿಸಿದ್ದನ್ನು ಪ್ರಾತಿನಿಧಿಕ ತುಣುಕು ಚಲಚಿತ್ರಗಳೇ ಸಾರುತ್ತವೆ ಬಿಡಿ. ಅವರು ಕೊನೆಯಲ್ಲಿ ನಮ್ಮ ಮನೆ ಜಗುಲಿಯಲ್ಲಿ ರೋಗಮುಕ್ತ ಮರದ ತಿರಿಯ ತಿರುಳು ಬೊಂಡ ಕಾಯಿಗಳ ರಾಶಿ ಹಾಕಿದರು. ದೇವಕ್ಕೆ ಹಸಿ ಕಡ್ಡಿಕ್ಕಿಸುವ ಅಗತ್ಯಕ್ಕೆ ಅಂಗಳದಲ್ಲಿ 4-8 ಮಡಲುಗಳನ್ನು ಉಳಿಸಿದರು. ಉಳಿದ ಮಡಲು ಕಸ ಮತ್ತು ಎತ್ತಲು ಹಗುರವಾಗುವಷ್ಟಾಗಿ ಸಣ್ಣದಾಗಿ ಕತ್ತರಿಸಿದ್ದ ತೆಂಗಿನ ಬೊಡ್ಡೆಗಳೆಲ್ಲವನ್ನು ನಮ್ಮ ಸೂಚನೆಯಂತೆ ಪೂರ್ವ ದಿಕ್ಕಿನ ಅನಾಥ ವಠಾರಕ್ಕೆ ಎಸೆದು ಹೋದರು. ಪಕ್ಕದ ವಠಾರಕ್ಕೆ ಕಸ ಎಸೆಯುವುದಾ? ಇದು ನ್ಯಾಯಮಾ ಎಂದು ನೀವು ಅಪಸ್ವರ ತೆಗೆಯುವ ಮೊದಲೊಂದು ಭಿನ್ನ ಕಥಾ ಎಳೆಯನ್ನು ಇಲ್ಲಿ ಸೇರಿಸಬೇಕಿದೆ. ಪಕ್ಕದ ಅನಾಥ ವಠಾರ ಎಂದರೆ ಸುಮಾರು 1.75 ಎಕರೆಯಷ್ಟು ವಿಸ್ತಾರವಾದ ದೊಡ್ಡ ಕುಟುಂಬವೊಂದರ ಪಾಲುಪಟ್ಟಿಯೊಳಗೆ ಜಿಡುಕಾಗಿ ಸಿಕ್ಕಿಬಿದ್ದ ನೆಲ. ಅದರೊಳಗೆ ಚದುರಿದಂತೆ 3-4 ವಾಸಯೋಗ್ಯ ಮನೆಗಳು, ಬಾಳಿಗೆದಾರರು, ಒಳ್ಳೆಯ ನೀರಿನ 2 ಬಾವಿಗಳು, ಹಲವು ಶಿಥಿಲ ರಚನೆಗಳು ಇದ್ದವು. ಅವೆಲ್ಲಕ್ಕಿಂತಲೂ ಹೆಚ್ಚಿಗೆ ಸಂದ ತಲೆಮಾರುಗಳಲ್ಲಿ ಚೆನ್ನಾಗಿಯೇ ಕೃಷಿತ, ಈಚೆಗೆ ಪೂರ್ಣ ನಿರ್ಲಕ್ಷಿತ ಹಲಸು ಮಾವು ತೆಂಗುಗಳಲ್ಲದೆ ಸಾಗುವಾನಿ ದಡ್ಡಾಲ ಮುಳ್ಳು ಪೊಂಗಾರೆ ಮೊದಲಾದ ಮರ ಬಳ್ಳಿ ಪೊದರುಗಳ ಪುಟ್ಟ ಕಾಡೇ ಅಲ್ಲಿತ್ತು. ನಮ್ಮನೆಗೆ ಬರುತ್ತಿದ್ದ ಶುದ್ಧ ನಾಗರಿಕರು ಅದನ್ನು ಕಂಡು ಅಯ್ಯೋ ಕಾಡು, ಸೊಳ್ಳೆ, ಹಾವು ಎಂದು ಅನುಕಂಪಿಸುವುದು. ನಮ್ಮ ವನ್ಯದೊಲವಿನ ನಾಡಿತಜ್ಞರು ಆಹ್ ತಪೋವನ ಎನ್ನುವುದೂ ಇತ್ತು. ಆ ವಠಾರದ ಮೊದಲ 2 ಅಂಗಳಗಳಿಗೆ ಕಾರು ರಿಕ್ಷಾಗಳು ಬರುವುದಿತ್ತು. ಉಳಿದವುಗಳಿಗೆ ಏನಿದ್ದರೂ ದ್ವಿಚಕ್ರಿಗಳು ಅಥವಾ ನಡಿಗೆ. ಆದರೆ 4 ವರ್ಷಗಳ ಹಿಂದೊಬ್ಬ ಮಾಯಾವಿ ಬಿಲ್ಡರ್ ಆ ನೆಲದ ಯಜಮಾನಿಕೆಯ ಅಂತಾರಾಷ್ಟ್ರೀಯ ಮಟ್ಟದ ಗೊಂದಲವನ್ನು ಬಗೆಹರಿಸಿದ. ಮುಖ್ಯದಾರಿಗೆ ಸಂಪರ್ಕವನ್ನು ಸಾಧಿಸಿಬಿಟ್ಟ. ಮತ್ತೆ ವದಂತಿಗಳಂತೆ ಆ ನೆಲ ಕೆಲವು ಬಿಲ್ಡರ್ಗಳ ಕೈ ಬದಲಿತು. ಅನಾಥನ ವರ್ಣಕ್ಕೆ ದಕ್ಷಿಣೆ ಸೆಂಟ್ಸಿಗೆ 13 ಲಕ್ಷದವರೆಗೂ ಏರಿತ್ತು. ಜತೆಗೆ ಹಂತ ಹಂತದಲ್ಲಿ ವಠಾರದ ಮನೆಗಳು ನಿರ್ವಸಿತಗೊಂಡು ನೆಲಸಮವಾದವು. ಮರಗಿಡ ಹಸಿರು ಕಸದಂತೆ ಬೋಳಿಸಿ ಹೋಯಿತು. ದಿಣ್ಣೆ ಸವರಿದರು. ಆ ಮಹಾ ಭೂ ಮತ್ತು ವನ ಮೇಧದೊಳಗೆ ನಮ್ಮ 2 ತೆಂಗಿನ ಮರದ ಉಳಿಕೆಗಳು ಯಕಶ್ಚಿತ್ ತೃಣಗಳಾಗಿ ಸೇರಿದ್ದವು. ಇಂದು ಆ ವಠಾರ ಒಂದೇ ಸಮತಳದ ಬೋಳು ಬಯಲು. ಭಂಡಾರಿ ವರ್ಟಿಗೋ ಎಂಬ 56 ಮಾಳಿಗೆಯ ದಕ್ಷಿಣ ಭಾರತದ ಅತ್ಯುನ್ನತ ವಸತಿ ಸಮೂಹದ ಕನಸಿನ ನೆಲೆ. ತಮಾಷೆ ಎಂದರೆ ಅದರೊಡನೆ ನಮ್ಮ ಈ ಮರ ಕುಟ್ಟುವ ಹುಚ್ಚು ಹುಟ್ಟಿಕೊಂಡಿತು. ದೇವಕಿಯ ಅಣ್ಣ ಕೊಂದಲಕಾನ ಶಂಕರನಾರಾಯಣ ಭಟ್ ಪಾಣಾಜಿಯ ಬಳಿಯ ಕೃಷಿಕ. ಆತ ಹವ್ಯಾಸದಲ್ಲಿ ಕೆಲವು ಹಾಳು ಬೀಳುವ ಬೇರು ಬೊಟ್ಟೆಗಳನ್ನು ಶುದ್ಧ ಮಾಡಿ ಅಸಂಗತ ಶಿಲ್ಪ ಮಾಡುವುದಿತ್ತು. ಹಾಗೆಯೇ ದೇವಕಿಯ ತಮ್ಮನ ಮಾವ ಬಂಗಾರಡಿಕ ರಾಮಚಂದ್ರ ಭಟ್ ಇನ್ನೂ ಮುಂದುವರಿದವರು. ಇವರು ಬೇರು ಬೊಡ್ಡೆಗಳಲ್ಲಿ ಪ್ರಾಣಿ ಪಕ್ಷಿಗಳ ಸುಂದರ ರೂಪಗಳನ್ನೇ ಅರಳಿಸುತ್ತಿದ್ದರು ಮತ್ತು ಹಲವು ಕಲಾಸಕ್ತರ ಮನೆಗಳಲ್ಲಿ ಅವು ಬಿಡಾರವನ್ನು ಕಂಡುಕೊಂಡಿದ್ದವು. ಇಲ್ಲಿ ನಮ್ಮ ಹಿತ್ತಿಲಲ್ಲಿ ದುರುದುಂಡಿ ಅಂದರೆ JCB ಸ್ವಲ್ಪ ಸ್ವಲ್ಪ ನೆಲ ಬಗೆದು ಮರದ ಗುತ್ತಿ ಬೇರುಗಡ್ಡೆಗಳನ್ನು ನಿಷ್ಕರಣೆಯಿಂದ ಕಿತ್ತು ಕಸದಂತೆ ಟಿಬ್ಬರ್ ತುಂಬುತ್ತಿದ್ದಾಗ ದೇವಕಿಗೆ ಒಮ್ಮೆಲೆ ಅಣ್ಣ ಮತ್ತು ಮಾವರ ಹವ್ಯಾಸ ನೆನಪಾಗಿರಬೇಕು. ಒಂದು ಸಾಗುವಾನಿ ಬೇರೆ ಜಾಲಕ್ಕೂ ಮತ್ತೊಂದು ಟೊಳ್ಳು ಬಿದ್ದ ಹಲಸಿನ ಗುತ್ತಿಗೂ ಬೇಡಿಕೆ ಇಟ್ಟಳು. ಚಾಲಕ ಬಹಳ ಸಂತೋಷದಿಂದಲೇ ಸರದಿಗೊಂದರಂತೆ ಅವನು ತನ್ನ ಯಂತ್ರದ ನಿಡುದೋಳಿನಲ್ಲಿಟ್ಟು ಬಲು ಎಚ್ಚರದಿಂದ ನಮ್ಮಂಗಳಕ್ಕೆ ಇಳಿಸಿಕೊಟ್ಟ. ನಾನೇನು ಕಡಿಮೆಯಲ್ಲವೆಂಬ ಉಮೇದು, ಆದರೆ ಕೆಲಸ ಹೆಚ್ಚಾಗಬಾರದೆಂಬ ಎಚ್ಚರ ನನ್ನದು. ಅಲ್ಲೇ ಬಿದ್ದಿದ್ದ ನಮ್ಮದೇ ತೆಂಗಿನ ಮರದ ತುಂಡುಗಳಲ್ಲಿ ಒಳ್ಳೆಯ 3-4 ಕೇಳಿ ಇತ್ತ ಹಾಕಿಸಿಕೊಂಡೆ. ತೀರಾ ಸಾಮಾನ್ಯವಿದ್ದ ಹಲಸಿನ ಬೊಡ್ಡೆ ಮತ್ತು ಇನ್ನೂ ಹಸಿಯೇ ಇದ್ದ ತೆಂಗಿನ ತುಂಡುಗಳನ್ನು ನಾವಿಬ್ಬರು ಕೈ ಸೇರಿಸಿ ಎತ್ತಿ ಹಿತ್ತಿಲ ಮಾಳಿಗೆಗೇರುವ ಮೆಟ್ಟಿಲ ಮರೆಯಲ್ಲಿ ಗೋಡೆಯ ಕರೆಯಲ್ಲಿ ಇಟ್ಟೆವು. ಸಾಗುವಾನಿ ಬುಡ ರಕ್ಕಸನಂತೆ ನಮ್ಮೆರಡು ಮನೆ ನಡುವಣ ಕಾಲುದಾರಿಯನ್ನೇ ಬಂದು ಮಾಡಿ ಬಿದ್ದಿತ್ತು. ಅದನ್ನು ನಾವಿಬ್ಬರು ಸೇರಿ ಬಹಳ ಕಷ್ಟದಲ್ಲೇ ಸಮೀಪದ ತೆಂಗಿನ ಹೊಂಡಕ್ಕೆ ತುಸು ನೂಕಿ ಮಳೆಯಲ್ಲಿ ಹಗುರಾಗಲೆದ್ದು ಬಿಟ್ಟೆವು. ಕಾಡಾಕಾಡಿಗೆ ಮೊದಲು ನಾನು ನಮ್ಮ ಮನೆಯ ಶಸ್ತ್ರಾಗಾರದ ಮೇಲೊಂದು ಕಣ್ಣಾಡಿಸಿದೆ. ಹೆಚ್ಚಿನ ಮನೆಗಳಂತೆ ಕೈತೋಟದ ಮುರುಕು ಚೂರಿ, ತೆಂಗಿನಕಾಯಿ ಒಡೆಯುವ ಬಡ್ಡು ಕತ್ತಿ, ತುಕ್ಕು ಹಿಡಿದ ಪುಟ್ಟ ಗರಗಸ, ಮತ್ತೊಂದೆರಡು ಆಕ್ಸಾ ಬ್ಲೇಡ್ಗಳು, ಯಾವುದೇ ಸಂದರ್ಭದಲ್ಲಿ ಸೇರಿಕೊಂಡಿದ್ದ ಫೈಬರ್ ಹಿಡಿಕೆಯ 1 ಇಂಚು ಉಳಿ, ಹಲಸಿನ ಹಣ್ಣು ಕೊಚ್ಚಲು ತಂದಿದ್ದ 3 ಇಂಚು ಉಳಿ, ಹಿಂತಲೆಯಲ್ಲಿ ಆಣಿ ಕೀಳುವ ಸೌಕರ್ಯವಿದ್ದ ಸುತ್ತಿಗೆ ಎಲ್ಲ ಆಯ್ದುಕೊಂಡೆ. ಹಿಂದೊಮ್ಮೆ ನಾನು ಕತ್ತಿಯನ್ನು ಬಟ್ಟೆ ಒಗೆಯುವ ಕಲ್ಲಿನಂಚಿಗೆ ಉಜ್ಜಿ ಹರಿತಗೊಳಿಸಲು ಕಷ್ಟಪಡುತ್ತಿದ್ದುದನ್ನು ಕಂಡ ಗೆಳೆಯ PV ಉಪಾಧ್ಯರು 2 ತರಿಯ ಮರಳು ಕಾಗದ ಅಳವಡಿಸಿದ PVC ತುಂಡೊಂದನ್ನು ಕೊಟ್ಟದ್ದಿತ್ತು. ಅದರ ಸಹಾಯದಲ್ಲಿ ಎಲ್ಲಕ್ಕೂ ತುಸು ಹೊಳಪು ಕೊಟ್ಟ ಮೇಲೆ ತೆಂಗಿನ ಕಾಂಡದ ತುಂಡುಗಳತ್ತ ಗಮನ ಹರಿಸಿದೆ. ತೆಂಗಿನ ತುಂಡುಗಳ ಹೊರಮೈಯಲ್ಲಿ ರೋಮದಂತಿದ್ದ ನಾರು ಮತ್ತು ಬೆಳವಣಿಗೆಯ ಬಳೆಗಳನ್ನು ಕಳೆಯಲು ತೊಡಗಿದೆ. ಜಾಗ ಇಂಥದ್ದೇ ಎಂದಿಲ್ಲ. ಮೆಟ್ಟಿಲಡಿಯ ಓಣಿ, ಮಳೆಕಾಟ ತಪ್ಪಿಸಲು ಒಳ ಜಗುಲಿ ಮತ್ತು ಈಚಿನ ದಿನಗಳಲ್ಲಿ ಮಹಡಿ ಜಗುಲಿಯ ವಿಸ್ತಾರವೆಲ್ಲ ನನ್ನ ಕಾರ್ಯಾಗಾರ. ವೇಳಾಪಟ್ಟಿಯೂ ಹಾಗೆ, ಮೊದಮೊದಲು ಸಂಜೆ ಮಾತ್ರ ಕುಟ್ಟುತ್ತಿದ್ದೆ. ಮತ್ತೆ ಮರೆಗೆಲಸದ ಖುಷಿ ಎಳೆದಾಗೆಲ್ಲ, ಗಣಕದ ಕೆಲಸದಲ್ಲಿ ತೂಕಡಿಕೆ ಬಂದಾಗೆಲ್ಲ ನನ್ನ ಲಟಪಟತನ, ಸರಿಯಾಗಿ ಕೇಳಿಕೊಳ್ಳಿ, ಲಂಪಟತನವಲ್ಲ ಲಟಪಟತನ ಹೆಚ್ಚುತ್ತಲೇ ಹೋಯಿತು. ಉದ್ದಕ್ಕೆ ಒಂದನ್ನೇ ಹಿಡಿಯದೆ ಖುಷಿ ಬಂದಂತೆ ಎಲ್ಲವನ್ನೂ ಚೂರುಪಾರು ಕೆರೆಸುತ್ತಾ ಕುಟ್ಟುತ್ತಾ ಸಾಗಿದ್ದೆ. ಚೂರಿ ಸಣ್ಣದಾಯಿತು. ಕತ್ತಿಯ ಓರೆ ರಗಳೆ ಮಾಡಿತು. ಉಳಿ ಸುತ್ತಿಗೆ ನಿಧಾನ, ಉಳಿದವು ನಿರುಪಯುಕ್ತ ಎಂದೆಲ್ಲ ಕಂಡ ಮೇಲೆ ಹೊಸದಾಗಿ ಲೋಹದ ಪುಟ್ಟ ಕೀಸುಳಿಯನ್ನೇ ಕೊಂಡು ತಂದೆ. ತೆಂಗಿನ ಕಾಂಡದ ತಿರುಳು ದೀರ್ಘಕಾಲ ಬಾಳಿಕೆ ಬಾರದು. ಉಳಿಸಿಕೊಂಡರೆ ಅನಾವಶ್ಯಕ ಭಾರ ಮತ್ತು ಕಾಲಕ್ರಮೇಣ ಕುಂಬು ಸುರಿಯುತ್ತದೆ. ಅವುಗಳನ್ನು ಕಳೆಯಲು ತುಂಡುಗಳ ಕೊಡಿ ಮತ್ತು ಕೊನೆಯಲ್ಲಿ ನಿರ್ದಿಷ್ಟ ಆಯವೇನೂ ಇಲ್ಲದೆ ಕನ್ನ ಹೊಡೆದೆ. ಅದು ವೃತ್ತಾಕಾರಕ್ಕೆ ಬರುವಲ್ಲಿ 1 ಇಂಚು ಉಳಿ ತುಂಬ ದೊಡ್ಡದಾಯಿತೆಂತ ಅನಿಸಿ 1/2 ಇಂಚಿನ ಉಳಿಯನ್ನು ಕೊಂಡು ತಂದೆ. ತಿರುಳಿನ ಆಳಕ್ಕಿಳಿಯುತ್ತಿದ್ದಂತೆ ಉಳಿಗಳ ಉದ್ದ ಸಾಲದಾಯಿತು. ಇಷ್ಟರಲ್ಲೊಮ್ಮೆ ಮುರಿದ ಉಳಿ ರಿಪೇರಿಗೆಂದು ಹುಡುಕಿ ಹೊರಟವನಿಗೆ ಬಲ್ಲಾಳ್ಬಾಗಿನ ಕಮ್ಮಾರ ಗಂಗಾಧರರ ಪರಿಚಯ ಬೆಳೆದಿತ್ತು. ಅವರು ನನ್ನ ತೆಂಗಿನ ಕಾಂಡದ ಅಗತ್ಯಕ್ಕೆ ತಕ್ಕಂತೆ ಒಂದು ಅರೆ ಸಬ್ಬಲ್ ಮಾಡಿಕೊಟ್ಟರು. ಗುಜರಿ ಸಂಗ್ರಹದ 2.5 ಅಡಿ ಉದ್ದದ ಕಾರ್ ಆಕ್ಸೆಲ್ಗೆ ಬಾಚಿ ಬಾಯಿ ಕೊಟ್ಟು ಮಾಡಿದ ಅರೆ ಸಬ್ಬಲ್ ಬಹಳ ಉಪಯೋಗಕ್ಕೆ ಬಂತು. ಸೂಕ್ಷ್ಮದ ಕೆತ್ತನೆಗಳಿಗಾಗುವಾಗ ಗಂಗಾಧರರ ಕಮ್ಮಾರ ಸಾಲೆಯಿಂದಲೇ ಸಪುರದ ಉಳಿಯನ್ನೂ ಮಾಡಿಸಿಕೊಂಡೆ. ನಯಗಾರಿಕೆಗೆ ತೊಡಗುವ ಕಾಲದಲ್ಲಿ ಅಂಗಡಿಯಿಂದ ಅರ ಕೊಂಡು ತಂದೆ. ಮುಂದೊಂದು ಕಾಲದಲ್ಲಿ ಆ ಅರ ಲೋಹಗಳನ್ನು ಉಜ್ಜುವ ಸಣ್ಣ ಕಚ್ಚುಗಳದ್ದೆಂದು ಅರಿವಾಯಿತು. ಆಗ ಮರ ಉಜ್ಜುವ ದೊಡ್ಡ ಅರವನ್ನು ಕೊಂಡೆ. ತೀರಾ ದಪ್ಪದ ಮತ್ತು ತೆಳುವಿನ ಮರಳು ಕಾಗದಗಳನ್ನು ಕೆಲವು ಬಾರಿ ಕೊಂಡು ಬಳಸಿದ್ದೆ. ಅವು ಬಲು ಬೇಗನೆ ಮರಳು ಉದುರಿಸಿ ಹರಿದು ಹೋಗಿಬಿಡುತ್ತಿದ್ದವು. ಆದರೆ ನನ್ನ ಕಾಯಂ ಪೇಂಟರ್ ಏಕ ಮನೆಗೆ ಸುಣ್ಣ ಬಣ್ಣ ಕಾಣಿಸಲು ಬಂದಾಗ ಮೀಟರ್ ಲೆಕ್ಕದಲ್ಲಿ ಸಿಗುವ ಕ್ಯಾನ್ವಾಸ್ ಮರಳು ಪಟ್ಟಿಯ ಪರಿಚಯ ಮಾಡಿಕೊಟ್ಟ. ಇವು ಬಲು ಬಾಳ್ತನದ್ದು, ಮತ್ತೆಂದೂ ನಾನು ಮರಳು ಕಾಗದಗಳನ್ನು ಕೊಳ್ಳಲೇ ಇಲ್ಲ. ನಯಗಾರಿಕೆಯ ಕೆಲಸ ವಿಪರೀತವೆನ್ನಿಸಿದ ಒಂದು ಹಂತದಲ್ಲಿ ನಾನು ಬಾಷ್ ಕಂಪನಿಯ ವಿದ್ಯುತ್ ಚಾಲಿತ ಪುಟ್ಟ ಯಂತ್ರ ಕೊಂಡದ್ದು ಆಯಿತು. ಅದರಲ್ಲಿ ವಿವಿಧ ಹಲ್ಲುಗಳ ಚಕ್ರ ಅಳವಡಿಸಿ ಸಣ್ಣ ಪುಟ್ಟ ಕತ್ತರಿಕೆ, ವಿವಿಧ ನಮೂನೆಯ ಉಜ್ಜಾಟ ನಡೆಸಬಹುದೆಂದು ಆತುರಪಟ್ಟೆ. ಆದರೆ ಬಹುಬೇಗನೆ ಅದು ಸಪಾಟು ಲೆಕ್ಕಾಚಾರದ ಮರದ ರಚನೆಗಳು, ಅಂದರೆ ಮೇಜು, ಕುರ್ಚಿ, ಮಂಚ, ಕಪಾಟು ಇತ್ಯಾದಿಗಳಿಗೆ ಹೆಚ್ಚು ಸಹಕಾರಿ. ನನ್ನ ಆಯ್ಕೆಯ ಅಂಕುಡೊಂಕಿನ ಮರ, ಟೊಳ್ಳಿನೊಳಗಿನ ಕೆಲಸ, ದುರ್ಬಲ ಹಾಗೂ ಸೂಕ್ಷ್ಮ ಕೆತ್ತನೆಗಳಿಗೆಲ್ಲ ಹೇಳಿದ್ದಲ್ಲವೆಂದೇ ಕಾಣಿಸಿತು. ಸಾಲದ್ದಕ್ಕೆ ಅದರ ವೇಗ ಮತ್ತು ಬಲಕ್ಕೆ ನನ್ನ ಹವ್ಯಾಸಿ ಪರಿಣತಿ ಹೊಂದಿಕೊಳ್ಳಲೂ ಇಲ್ಲ. ಇನ್ನು ಅಪಘಾತವಾಗುವುದು ಬೇಡವೆಂದು ಅದನ್ನು ಮೂಲೆಗೆ ತಳ್ಳಿ ಆಸಕ್ತರಿಗೆ ಮರುಮಾರುವ ಅಂದಾಜಿನಲ್ಲಿದ್ದೇನೆ. ನಿಮಗೆ ಆಸಕ್ತಿ ಇದ್ದರೆ ಹೇಳಿ, ರೂಪಾಯಿ 1800 ಮಾತ್ರ. ಅದಿರಲಿ. ನಾಲ್ಕು ತೆಂಗಿನ ಬೊಡ್ಡೆಗಳ ಮೈ ಕೀಸಿ ಕೊಡಿ ಮಟ್ಟ ಮಾಡಿ ಬುಡಕ್ಕೆ ಮುಗ್ಗಾಲು ರೂಪಿಸಿ ನಿಲ್ಲಿಸಿದೆ. ಸುಮಾರು 1.5 ಇಂಚು ದಪ್ಪಕ್ಕೆ ಹೊರಾವರಣ ಉಳಿಯುವಂತೆ ತಿರುಳು ಚೊಕ್ಕ ಮಾಡಿದ್ದಾಗಿತ್ತು. ನಾನು ಆರ್ಮುಗಂ ಎಂದೇ ಹೆಸರಿಸಿದ್ದ ಬೊಡ್ಡೆಗೆ ನನ್ನ ಅರಿವಿಲ್ಲದೆ 8 ಮುಖ ಬಂದಿತ್ತು. ನನ್ನಲ್ಲಿ ಮರುನಾಮಕರಣ ಆರ್ಥಿಕ ವಹಿವಾಟಲ್ಲ, ಸುಲಭವಾಗಿ ಎಣ್ಮುಗಂ ಅಂದುಬಿಟ್ಟೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳಾ ವಿಶ್ವವಿದ್ಯಾನಿಲಯದ ಮರುನಾಮಕರಣಕ್ಕೆ ಕೋಟಿ ಮೀರಿದ ಖರ್ಚು ಮಾಡಿದ್ದು ಮರೆಯಲಾದೀತೆ. ನಮ್ಮ ಮರಗೆಲಸದ ಆಂತರ್ಯದಲ್ಲಿ ಎಲ್ಲವನ್ನೂ ತುಸು ಕಲಾತ್ಮಕವಾಗಿ ರೂಪಿಸಿದರೂ ಮನೆಯ ದೈನಂದಿನ ಬಳಕೆಗೆ ತರಬೇಕೆಂಬ ಬಯಕೆ ಇತ್ತು. ಅಂದರೆ ತೆಂಗಿನ ತುಂಡುಗಳ ಭಾರ ಕಡಿಮೆಯಾಗಬೇಕು ಮತ್ತು ಅದು ಯಾರ ಕೈಯಲ್ಲೂ ನಿರಪಾಯಕರವಾಗಬೇಕಿತ್ತು. ಅದಕ್ಕೆ ಸರಿಯಾಗಿ ತುಂಡುಗಳ ಬಲ ಕುಂದದ ಎಚ್ಚರದಲ್ಲಿ ಸಾಕಷ್ಟು ಕಂಡಿಗಳನ್ನು ಬೋಳುಮೈ ಆಕರ್ಷಣೀಯವಾಗುವಂತೆ ಹಲವು ಕೆತ್ತನೆಯ ವಿನ್ಯಾಸಗಳನ್ನು ಹಾಕಿಕೊಂಡೆ. ಬಿದಿರು ಅಡಿಕೆಗಳಂತೆ ತೆಂಗಿನ ಮರಗಳ ಕಾಂಡವು ಉದ್ದನಾರಿನ ಬೆಸುಗೆ. ಹಾಗಾಗಿ ಉಳಿ ಆಳವಾಗಿ ಲಂಬ ಕಚ್ಚುಗಳನ್ನು ಮಾಡದ ಎಚ್ಚರ ವಹಿಸಿದೆ. ಅಂಥದ್ದರಲ್ಲಿ ಒಂದೆಡೆ ನಕ್ಷತ್ರಾಕಾರದ ತೂತ ಕೆತ್ತುವಾಗ ಪಾರ್ಶ್ವದ ಒಂದು ತ್ರಿಕೋನದ ತುಂಡು ಬಲಸಾಲದೆ ಉದುರಿಹೋಯಿತು. ಮತ್ತೆ ಸಾಮ್ಯ ಉಳಿಸಿಕೊಳ್ಳಲು ನಾನೇ ಇನ್ನೊಂದು ಮಗ್ಗುರಿನ ತುಂಡನ್ನು ತೆಗೆದುಹಾಕಿದೆ. ಮತ್ತೆ ಪೂರ್ಣ ಪ್ರಮಾಣದ ಕಿಂಡಿಗಳು ಲಂಬ ಸಾಲಿನಲ್ಲಿ ಬಾರದಂತೆ ಕೊಡಿಬುಡಗಳ ಅಂಚಿನಲ್ಲೂ ಇರದಂತೆ ನೋಡಿಕೊಂಡೆ. ಅಲ್ಲವಾದರೆ ಬೊಡ್ಡೆಗಳು ಪೂರ್ಣ ಸೀಳುವ ಅಪಾಯವಿತ್ತು. ಗಮನಿಸಿ, ಹಾಗಾಗಿ ಎಲ್ಲ ವಿನ್ಯಾಸಗಳು, ಕಂಡಿಗಳು, ಅಡ್ಡಾದಿಡ್ಡಿ, ವಾರೆಕೋರೆ ಮತ್ತು ಅಸಾಮ್ಯ ರೂಪಿಗಳು, ಎಲ್ಲರ ಮುಗ್ಗಾಲುಗಳು ಮೂಡಿದ್ದು ಓರೆ ಕಡಿತದಲ್ಲೇ. ಪುಟ್ಟನಿಗೆ ವೃತ್ತಾಕಾರದಲ್ಲೇ 3 ಮುಖಗಳು. ಒಂದೊಂದು ಮುಖಕ್ಕೂ ಪೂರ್ಣ ವ್ಯಾಪಿಸುವಂತೆ ವೃತ್ತ, ಚೌಕ ಮತ್ತು ನಕ್ಷತ್ರಾಕಾರದ ತೆಳು ಕೆತ್ತನೆಯ ವಿನ್ಯಾಸಗಳು. ಇವನ ನಕ್ಷತ್ರ ಕಂಡಿಯಲ್ಲೇ ಪಾರ್ಶ್ವ ಉದ್ರಿ ಹೋದದ್ದನ್ನು ಗಮನಿಸಿ. ಅದನ್ನು ಅಂಟಿಸುವುದು ಅಥವಾ ಇನ್ಯಾವುದೇ ಇತರ ಅಲಂಕಾರಗಳನ್ನು ಹೇರುವುದು ನನ್ನ ಸದ್ಯದ ಕಲಾಪ ಪಟ್ಟಿಯಲ್ಲಿಲ್ಲ. ಡೊಂಕನ ಸಹಜ ಡೊಂಕಿಗೆ ಕೀಸುಳಿ ಮುಟ್ಟುತ್ತಿರಲಿಲ್ಲ. ಅದರ ತಗ್ಗಿಗೆ ಉಳಿದ ಮೈಯನ್ನು ಇಳಿಸಲು ಕೆತ್ತಿದರೆ ಮರದ ಬಲವೇ ಕಳೆದು ಹೋಗಬಹುದಿತ್ತು ಎನ್ನುವುದರಿಂದ ಡೊಂಕನ್ನೇ ಸುಧಾರಿಸಿಕೊಂಡೆ. ಆ ಓರೆಯ ಮೈ ಅಂಟಿದಂತೆ ಕೆತ್ತುವುದು ಕಠಿಣ. ಹೊರಮೈ ಪೊಳ್ಳು ಪೊಳ್ಳಾಗಿದ್ದು ಕೆತ್ತಲು ಹಗುರ. ಇದು ಬಹುಕಾಲ ಬಾಳಿಕೆ ಬರದೆ ಕುಂಬು ಸುರಿಯುವ ಸಾಧ್ಯತೆಯೂ ಇದೆ. ಇರುವ ಅಂಕು ಡೊಂಕಿಗೆ ಹೊಂದುವಂತೆ ಅವಾಸ್ತವ ಮತ್ತು ವಿಕಟ ಮುಖಭಾವಗಳನ್ನು ರೂಪಿಸಿದೆ. ತುಂಡಿನಲ್ಲಿ ಹೆಚ್ಚು ಬಲ ಉಳಿಯಲು ಒಂದು ಮುಖಕ್ಕೆ ಒಂದೇ ಪೂರ್ಣ ಕಂಡಿ, ಅಂದರೆ ಕಣ್ಣು ಅಥವಾ ಮೂಗು ಅಥವಾ ಬಾಯಿ ಮಾತ್ರ, ಉಳಿದಂತೆ ತೆಳು ಮೇಲ್ಮೈಯ ಕೆತ್ತನೆ ಮಾತ್ರ. ತೆಂಗಿನ ತುಂಡಿನ ಸಹಜ ಉರುಳೆಯಾಕಾರವನ್ನು ಕಳೆದು ಸಪಾಟು 8 ಮುಖ ಹೊತ್ತವನೇ ಎಣ್ಮುಗಂ. ವಾಸ್ತವದಲ್ಲಿ ನಾನು ನಿರ್ದಿಷ್ಟ ರೇಖೆ ಅಳತೆಗಳೇನೂ ಇಟ್ಟುಕೊಳ್ಳದೆ ಕೀಸುಳಿಯಲ್ಲೇ 6 ಮೂಲೆಗಳನ್ನು ಸ್ಫುಟಗೊಳಿಸಲು ಹೊರಟಿದ್ದೆ. ಆದರೆ ಕೊನೆಯಲ್ಲಿ ಅರಿವಿಲ್ಲದೆ 8 ಸಾಧಿಸಿದ್ದೆ. ಈ ಅಷ್ಟಮೂಲೆಗಳನ್ನು ಉಜ್ಜಿಯೋ ಕೆತ್ತಿಯೋ ನಿಖರಗೊಳಿಸಲು ಪಟ್ಟ ಕಷ್ಟ ಹೇಳಿ ಮುಗಿಯುವಂಥದ್ದಲ್ಲ. ಆದರೆ ಅದು ಕಲಿಕೆಯ ದಾರಿಯಲ್ಲಿ ನಿಸ್ಸಂದೇಹವಾಗಿ ಒಳ್ಳೆಯ ಪಾಠವಂತೂ ಹೌದು. ಅಂಥ ಸಂದರ್ಭಗಳಲ್ಲಿ ನನ್ನ ತಂದೆಯ ಪುಸ್ತಕ ಎನ್ ಸಿ ಸಿ ದಿನಗಳಲ್ಲಿ ತಪ್ಪು ಮಾಡಿದ ಉತ್ಸಾಹಿ ವಿದ್ಯಾರ್ಥಿಯೊಬ್ಬ ಶಿಕ್ಷೆಯ ಕೊನೆಯಲ್ಲಿ ಉದ್ಗರಿಸಿದ್ದು ನೆನಪಾಗುತ್ತಿರುತ್ತದೆ, ಜನರಲ್ ನಾಲೆಜ್ ಇಂಪ್ರೂವ್ ಆಯಿತು. ದೊಡ್ಡನ ತಲೆಯೇನೋ ಮಟ್ಟವಿತ್ತು, ಕಡೆ ಮಾತ್ರ ಓರೆ. ಅದರ ನಿವಾರಣೆಗೆಂದು ಅದನ್ನು ತಲೆಗಳಿಗೆ ಮಾಡಿ ಜಗುಲಿ ಗ್ರಿಲ್ಲಿನ ಗೋಡೆಗೆ ತಾಗಿಸಿ ನಿಲ್ಲಿಸಿದೆ. ಮರದ ಅತ್ಯಂತ ತಗ್ಗು ಬದಿ ಅಲ್ಲಿನ ಸಿಮೆಂಟ್ ಚಿಟ್ಟೆಗೆ ಸಮನಿತ್ತು. ಅಲ್ಲೊಂದು ಪೆನ್ಸಿಲ್ ಒಡ್ಡಿ ಬೊಡ್ಡೆಯನ್ನು ಒಂದು ಸುತ್ತು ಉರುಳಿಸಿದೆ. ಮತ್ತೆ ಗೀಟಿನುದ್ದಕ್ಕೆ ಉಳಿ ಸುತ್ತಿಗೆ ಕೆಲಸ ನಡೆಸುವುದರೊಂದಿಗೆ ಮುಗ್ಗಾಲನ್ನು ಕಡಿದಿಟ್ಟೆ. ಇವನ ಮೈಯಲ್ಲೆಲ್ಲ ಕಂಡಿ ಬಳ್ಳಿ ಹೂ ಹಣ್ಣು ಕೆತ್ತನೆ ಮುಗಿಸಿದ ಮೇಲೂ ದೊಡ್ಡಸ್ತಿಕೆ ಅಂದರೆ ಭಾರ ಹೆಚ್ಚೇ ಕಾಣಿಸಿತು. ಬಿಟ್ಟೇನೆ, ಪರಿವಾರದ ಇತರರಿಗಿಂತ ಇವನ ಆಂತರ್ಯವನ್ನು ನಾನು ಹೆಚ್ಚೇ ಕೀಸಿದ್ದೇನೆ. ತೆಂಗಿನ ಬೊಡ್ಡೆಗಳ ಹೊರಮೈಗೆ ಕೀಸುಳಿ ಚೆನ್ನಾಗಿ ಇಳಿಸುತ್ತದೆ, ನಯವಾಗುತ್ತದೆ. ಆದರೆ ಒಳಮೈಯಲ್ಲಿ ಕೀಸುಳಿ ನಡೆಯುವುದಿಲ್ಲ. ಉಳಿಯಲ್ಲಿ ಕೆತ್ತಿ ನಯ ಮಾಡುವುದು ಬಹಳ ಕಷ್ಟ. ಹಲವು ಬಾರಿ ನನ್ನ ಉಳಿಯ ಕಡಿಯನ್ನು ಮೀರಿ ಮರದ ರಚನೆ ಸೀಳಿ ಹೋಗುತ್ತದೆ. ಎಷ್ಟಿದ್ದರೂ ಅದು ಪ್ರದರ್ಶನದ ಭಾಗವಲ್ಲವೆಂದು ಉಪೇಕ್ಷಿಸುವುದು ತಪ್ಪಾಗುತ್ತದೆ. ಕೆತ್ತುವಲ್ಲೇ ನಾನು ಎಷ್ಟು ಎಚ್ಚರ ವಹಿಸಿದರೂ ಸಿಂಕು ಕಂತಿಸಿಕೊಂಡದ್ದಕ್ಕೆ ಲೆಕ್ಕವಿಲ್ಲ. ಇನ್ನು ಮನೆಯ ನಿತ್ಯ ಬಳಕೆಯಲ್ಲಿ ಅದನ್ನು ಆಚೀಚೆ ಎತ್ತಿಡುವವರಿಗೆ ನಯವಿಲ್ಲದಿದ್ದರೆ ಗಾಯವಾಗದೆ. ಮತ್ತು ಮುಖ್ಯವಾಗಿ ಇವನ್ನೆಲ್ಲ ಮಾಡುವ ಕಾಲಕ್ಕೆ ನಮ್ಮಲ್ಲಿ ಮೊಮ್ಮಗುವಿನ ಅವತರಣದ ನಿರೀಕ್ಷೆ ಬೆಳೆದಿತ್ತು. ನಾಳೆ ಅದು, ಇಂದು ಸ್ಪಷ್ಟವಾಗಿ ಹೇಳಬಹುದಾದರೆ ಆಭಾ, ಇದರೊಡನೆ ಆಡಲೆಳೆಸುವಾಗ ಘಾಸಿ ಮಾಡದೆ. ಈ ಸಮಸ್ಯೆಯ ನಿವಾರಣೆಗೆ ನನಗೆ ಯೋಗ್ಯ ಹತ್ಯಾರು ಸಿಗಲಿಲ್ಲ. ತೆಂಗಿನ ಬೊಡ್ಡೆ ಶುದ್ಧ ವೃತ್ತವಲ್ಲ, ಆಗಬೇಕಿಲ್ಲ. ಅದನ್ನು ಇರುವಂತೆ ಒಳಗೂ ಕೈಯಾರೆ ನಯ ಮಾಡಲು ಮೊಸರು ಕಡೆಯುವ ರಾಟೆಯಂತೆ ಸಣ್ಣ ಪ್ರಯೋಗವನ್ನೇನೋ ಮಾಡಿದೆ. ಹಿಚ್ಚಿಲ ಗ್ರಿಲ್ಲಿಗೆ ದಪ್ಪ ಹಗ್ಗದ ಬಳೆ ಎರಡು ಹಾಕಿ ಮಂತಿನ ತಲೆಯ ಜಾಗದಲ್ಲಿ ಗುಜರಿ ಬಿದ್ದಿದ್ದ ಸೈಕಲ್ ಫ್ರೀ ವೀಲನ್ನು ಅಳವಡಿಸಿದ್ದೆಲ್ಲ ಆಯಿತು. ಮುಂದೆ ಮಾತ್ರ ಕಡೆಯಬೇಕಾದ್ದು ಸುಲಭದ ಮೊಸರಲ್ಲ, ತೆಂಗಿನ ನಾರು ಮರ ಎನ್ನುವಲ್ಲಿ ಹಗ್ಗ ಎಷ್ಟು ಸುತ್ತು ಹಾಕಿದರೂ ಜಾರುತ್ತಿತ್ತು. ಅಲ್ಲದೆ ಇಲ್ಲಿನ ಕ್ರಿಯೆ ಖಾಲಿ ಕಲಕುವುದಲ್ಲ, ಮೊಸರು ಕಡೆಯುವ ಕಲ್ಪನೆಯನ್ನೇ ಮುಂದುವರಿಸಿ ಹೇಳುವುದಿದ್ದರೆ ಭರಣಿಯನ್ನೇ ಹೆರೆಯಬೇಕಿತ್ತು. ತೆಂಗಿನ ಬೊಡ್ಡೆಯನ್ನು ಬಿಗಿಯಾಗಿ ಹಿಡಿದು ಗಿರಗಿರ ತಿರುಗುವ ಹಲ್ಲಿಗೆ ಒಡ್ಡುವುದು ಅಸಾಧ್ಯದ ಮಾತೇ ಆಯಿತು. ನಾನು ಕೆಲವು ಯಾಂತ್ರಿಕ ಮರಗೆಲಸದ ಕಾರ್ಯಾಲಯಗಳನ್ನು ಸಂಪರ್ಕಿಸಿ ನೋಡಿದೆ. ಕಾಂಡದ ಒಳತಿರುಳನ್ನೇ ಬಗೆಯುವ ಲೇತ್ ಎಲ್ಲೂ ಇರಲಿಲ್ಲ. ಚಂಡೆ ಮಾಡುವವರನ್ನು ಸಂಪರ್ಕಿಸಲು ಮಾಡಿದ ಪ್ರಯತ್ನಗಳು ಫಲ ನೀಡಲಿಲ್ಲ. ಉಳಿ ಹಾಗೂ ಅರೆ ಸಬ್ಬಲ್ ಮಿತಿಯಲ್ಲಿ ಸಾಧ್ಯವಾದಷ್ಟೇ ನಯಗಾರಿಕೆಗೆ ತೃಪ್ತನಾಗಬೇಕಾಯಿತು. ದೊಡ್ಡ ಪುಟ್ಟ ಡೊಂಕ ಮತ್ತು ಹೆಣ್ಮುಗರು ಗಾತ್ರ ವಿನ್ಯಾಸಗಳಲ್ಲಿ ಎಷ್ಟೇ ಭಿನ್ನವಾಗಿದ್ದರೂ ಒಂದೇ ಬಣ್ಣ ಮಾಸಲು ಕಂದು ಕಾಣಿಸಿದಾಗ ನನಗೆ ಬಣ್ಣ ತುಂಬುವ ಉತ್ಸಾಹ ಬಂತು. ಪೇಂಟ್ ಅಂಗಡಿಯಿಂದ 100 ml ಅಳತೆಯಲ್ಲಿದ್ದಷ್ಟು ವರ್ಣವೈವಿಧ್ಯವನ್ನು ಕೊಂಡು ತಂದೆ. ಖುಷಿ ವಾಸಿ ತುಂಬಿದೆ. ಬಣ್ಣ ಇಲ್ಲದಲ್ಲಿಗೆಲ್ಲ ಮೂಲ ಮರದ ಬಣ್ಣವೇ ಕಾಣುವಂತೆ ಕೊನೆಯಲ್ಲಿ ಪಾರದರ್ಶಕವಾದ ಟಚ್ ಉಡ್ಡನ್ನು ಎಳೆದು ಬಿಟ್ಟೆ. ಒಮ್ಮೆಗೆ ಎಲ್ಲ ಜಿಗ್ಗ ಕಾಣಿಸಿದ್ದೇನೋ ನಿಜ, ಆದರೆ ನನ್ನ ಬಣ್ಣಗಳ ಸಂಯೋಜನೆಯಲ್ಲಿ ಯಾವ ತರ್ಕವೂ ಇರಲಿಲ್ಲವಾದ್ದರಿಂದ ಕೆತ್ತನೆಯ ಅಲ್ಪ ಸ್ವಲ್ಪ ಕಲಾವಂತಿಕೆಯನ್ನು ಇದು ನುಂಗಿ ಹಾಕಿದ್ದು ನಿಧಾನಕ್ಕೆ ಹೊಳೆಯಿತು ಟ್ಯೂಬ್ಲೈಟ್. ನನ್ನ ಮರಳು ಇನ್ನೊಮ್ಮೆ ಹತ್ತ ತುಯ್ದಾಗ ಚತುರ್ಮುಖರಿಗೂ ಮರಳು ಕಾಗದ ಉಜ್ಜಿ ಬಣ್ಣ ಕಳೆದು ವಿನ್ಯಾಸಗಳ ಒರಟನ್ನು ಇನ್ನಷ್ಟು ನಯಗೊಳಿಸುವ ಯೋಚನೆ ಇಲ್ಲದಿಲ್ಲ. ಹೀಗೆ ಇವುಗಳಲ್ಲಿ ಕಲೆ, ಪ್ರತಿಭೆ, ಅರ್ಥ ಏನಾದರೂ ಕಂಡರೆ ಅದು ವೀಕ್ಷಕರ ಔದಾರ್ಯ. ಹಿಂದೆಲ್ಲ ತೆಂಗಿನ ಮರಗಳನ್ನು ಕ್ರಯ ಕೊಟ್ಟು ಕೊಳ್ಳುವವರಿದ್ದರು. ಪಡೀಲ್ ಮತ್ತು ಕೊಟ್ಟಾರ ಕ್ರಾಸ್ ಬಳಿ ಉದ್ದುದ್ದ ತೆಂಗಿನ ಮರಗಳನ್ನು ಸೀಳಿ ಮಿದು ಭಾಗಗಳನ್ನು ತೆಗೆದು ಇದ್ದದರಲ್ಲಿ ನಯಗೊಳಿಸಿ ಮಾರುತ್ತಿದ್ದರು. ಮನೆ ಕೊಟ್ಟಿಗೆ ಕಟ್ಟುವವರು ಕಂಬ ಪಕಾಸುಗಳಿಗೆ ಇವನ್ನು ಕಾಯಸವೂ ಮಾಡುತ್ತಿದ್ದರು. ಆದರೆ 4-6 ವರ್ಷಗಳ ಹಿಂದೆ ಗೆಳೆಯ ಕೆ ಎಲ್ ರೆಡ್ಡಿ ಅವರ ಪುಟ್ಟ ಅಂಗಳದಲ್ಲಿ ಭಯಾನಕ ಬುಡ ಊರಿದ ತೆಂಗಿಯನ್ನು ತೆಗೆಸಿದಾಗ ಪರಿಸ್ಥಿತಿ ತಿರುಗಾಮುರುಗಾದದ್ದು ತಿಳಿಯಿತು. ರಸ್ತೆಗಳ ಅಗಲೀಕರಣ, ಯೋಜಿತ ವಸತಿ ನಿವೇಶನಗಳು ಮತ್ತು ಗೃಹ ಸಮುಚ್ಚಯಗಳ ಹುಚ್ಚು ಅಲೆಯಲ್ಲಿ ಕಡಿದು ಬೀಳುತ್ತಿದ್ದ 100+ ತೆಂಗಿನ ಮರಗಳಿಗೆ ಗಿರಾಕಿ ಬಿಡಿ ಬರಿದೆ ಎಸೆಯಲು ಜಾಗವಿಲ್ಲದಂತಾಗಿತ್ತು. ಇಂದು ಹೆದ್ದಾರಿ ಅಂಚು, ಕಡಲ ಕಿನಾರೆ, ಹಾಳು ಬಿದ್ದ ಸಾರ್ವಜನಿಕ ಸ್ಥಳಗಳಲ್ಲೆಲ್ಲ ಕಡಿದ ಒಳ್ಳೊಳ್ಳೆ ತೆಂಗಿನ ಮರಗಳು ಕುಂಬಾಗುತ್ತಿರುವುದನ್ನು ಕಾಣುವಂತಾಗಿದೆ. ಎಲ್ಲೋ ಕೋಟೆಕಾರಿನ ಕಲಾಗಂಗೋತ್ರಿ ನಾಲ್ಕಾರು ತೆಂಗಿನ ಮೋಟುಗಳಿಗೆ ಫೋಮಿನ ಟೊಪ್ಪಿ ಹಾಕಿ ಚಂಡೆ ಕಲಿಕೆಯವರಿಗೆ ಅನುವು ಮಾಡಿಕೊಟ್ಟಿರುವುದನ್ನು ಕಾಣಬಹುದು. ಅಂದರೆ ನಿಜ ಚಂಡೆಯೊಡನೆ ಸಣ್ಣ ಕೋಣೆಯೊಳಗೆ ಏಕಕಾಲದಲ್ಲಿ ನಾಲ್ಕೈದು ಮಂದಿ ಕಲಿಕೆಯ ಪೆಟ್ಟುಗಳನ್ನು ಹೊಡೆಯುವುದಾಗಿದ್ದರೆ ಯಾರಿಗೂ ಕಿವಿಗೆ ಉಳಿಯುತ್ತಿರಲಿಲ್ಲ. ಹಾಗೆ ಅಲ್ಲಿ ಇಲ್ಲಿ ವಿಸ್ತರಣೆಗೊಳ್ಳುತ್ತಿರುವ ದಾರಿಗಳ ತತ್ಕಾಲೀನ ಅಂಚು ಗುರುತಿಸಲು ತುಸು ಎತ್ತರದ ತೆಂಗಿನ ಕಂಬಗಳನ್ನು ಊರಿ ಬಿಳಿ ಬಣ್ಣ ಬಡಿದಿರುವುದು, ವರ್ಷ ಕಳೆಯುವುದರೊಳಗೆ ಅವು ಗೆದ್ದಲು ಹತ್ತಿ ನಶಿಸಿ ಹೋಗುವುದನ್ನು ಕಾಣಬಹುದು. ಮತ್ತೆ ಬಡಕಲು ಪ್ಲಾಸ್ಟಿಕ್ ಸ್ಕೂಲಿಗೂ ಗತಿಯಿಲ್ಲದ ಗೂಡಂಗಡಿ ಹೋಟೆಲ್ಗಳು ತೆಂಗಿನ ಬಿಡಿ ಮೋಟುಗಳನ್ನೇ ಹುಗಿದು ನಿಲ್ಲಿಸಿ ಸ್ಟೂಲೋ ಸಾಲಾಗಿ ಎರಡೋ ಮೂರು ತುಂಡುಗಳನ್ನು ಉಗಿದು ಮೇಲೆ ಅಡ್ಡ ಹಲಿಗೆ ಹೊಡೆದು ಬೆಂಚೋ ಮಾಡಿದ್ದನ್ನು ಕಂಡಿದ್ದೇನೆ. ಆದರೆ ಮಲೆನಾಡಿನ ದಾರಿ ಬದಿಗಳಲ್ಲಿ ಸತ್ತ ಕಾಫಿ ಗಿಡಗಳು ನೂರು ಸಾವಿರದ ಲೆಕ್ಕದಲ್ಲಿ ಗೃಹಾಲಂಕಾರದ ಹವ್ಯಾಸಿಗಳಿಗೆ ಮಾರಿ ಹೋಗುವಂತೆ ಈ ವಲಯದಲ್ಲಿ ಕಲ್ಪವೃಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಕಲ್ಪಕತೆಯನ್ನು ಹಚ್ಚಿದ್ದು ನಾನು ಕಂಡಿಲ್ಲ. ಇಲ್ಲಿ ನಾನು ತೀರಾ ಸಾಮಾನ್ಯವಾದ ನಾಲ್ಕೇ ತುಣುಕುಗಳನ್ನು ಏನೋ ಒಂದು ಮಾಡಿದಾಗ ಕಂಡವರು ನನ್ನ ಹುಸಿ ಸಾಮಾಜಿಕ ಅಂತಸ್ತಿನ ಪರಿಣಾಮವಾಗಿ ಹೊಗಳುವುದಿರಬಹುದು. ಡ್ರಾಯಿಂಗ್ ರೂಮ್ ಡೆಕೋರೇಷನ್ನು, ಗಾರ್ಡನ್ ಸ್ಟೂಲ್, ಟೀ ಪಾಯ್ ಎಂದಿತ್ಯಾದಿ ಬಿಟ್ಟು ತುಟಿ ಸೇವೆಯನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಉಪಯುಕ್ತತೆಯ ತರಲೆ ಕಟ್ಟಿಕೊಳ್ಳದೆ ಅಗೋಚರ ಶಿಖರಕ್ಕೆ ದಾರಿ ಮಾಡಿಕೊಂಡಂತೆ ಕೆಲಸದ ಬದಲಾವಣೆಯಂತೆ ಹೊಸತೇ ಸೃಜನಾಭಿವ್ಯಕ್ತಿ ದಕ್ಕಿದಂತೆ ಸಂತೋಷಿಸಿದ್ದೇನೆ. ಮುಂದೆಯೂ ಅವಶ್ಯವೆಂದು ಕಂಡಾಗ ಕುಟ್ಟಲು ಇನ್ನೂ ನಾಲ್ಕು ತೆಂಗಿನ ತುಂಡುಗಳನ್ನು ಸಂಗ್ರಹಿಸಿ ಬೆಚ್ಚಗಿರಿಸಿಕೊಂಡಿದ್ದೇನೆ. ಎಲ್ಲಕ್ಕೂ ಮುಖ್ಯವಾಗಿ ಸರಳ ರಚನೆಯ ತೆಂಗನ್ನು ಮೀರಿದ ವೈವಿಧ್ಯಮಯ ಮರ ಕೆತ್ತನೆ ನಡೆಸಲು ಕಾತರನಾಗಿದ್ದೇನೆ. ಬರಿಯ ಕಾತರತೆಯಲ್ಲ, ಕೆಲಸವನ್ನು ನಡೆಸಿದ್ದೇನೆ ಎನ್ನುವುದಕ್ಕೆ ಸದ್ಯ ಈ ಮಾಲೆಯ ಕೊನೆಯ ಕಂತು ಅಂದರೆ ಎರಡನೇ ಭಾಗವನ್ನು ಮುಂದಿನ ವಾರ ಕಾದು ನೋಡಿ. ಬರಲಿದ್ದಾನೆ ಲಲಿತ ನಟನಾ ಚತುರ ಅಷ್ಟಪದಿ, ಮುಂದುವರಿಯಲಿದೆ.